ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:51. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಅಶಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9 ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9 ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತೆ 3 ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9 ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರಾ ವ್ಯವಹಾರ ಬುದ್ಧಿಯಲ್ಲಿ ಗಂಡ ಆದ್ರೆ ಒಳ್ಳೇದು, ಹೆಣ್ಣಾದ್ರೆ ಕೆಟ್ಟದು ಅನ್ನುವಂತ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡ್ಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ. ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ. ಯಾವುದೇ ಕಾರಣಕ್ಕೆ ಅವಳು ಹೊರೆ ಆಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೋನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಚಿನ್ನವನ್ನು ಖರೀದಿಸುವಾಗ BIS ಲೋಗೋ, ಶುದ್ಧತೆ ಮತ್ತು ಸೂಕ್ಷ್ಮತೆಯ ಚಿಹ್ನೆ ಹಾಗೂ 6 ಆಲ್ಫಾ ನ್ಯೂಮರಿಕ್ HUID ಕೋಡ್ ಅನ್ನು ಪರಿಶೀಲಿಸಿ. ಭಾರತೀಯ ಮಾನಕ ಬ್ಯೂರೋದಿಂದ ಜನಹಿತಕ್ಕಾಗಿ ಪ್ರಕಟಣೆ. ಪ್ರತಿಷ್ಠಿತ ಕ್ಯಾಂಕೋ ಸಂಸ್ಥೆ, ಅಡಿಕೆ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರತಿಷ್ಠಾನ ಮತ್ತು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಇದರ ಸಂಯುಕ್ತ ಆಶ್ರಯದಲ್ಲಿ 5 ಕೃಷಿ ಯಂತ್ರ ಮೇಳ 2023 ಹಾಗೂ ಕನಸಿನ ಮನೆ ಎನ್ನುವ ಬೃಹತ್ ಪ್ರದರ್ಶನವು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ನಡೆಯಲಿದೆ. ಇದರಲ್ಲಿ ಕೃಷಿ ಯಂತ್ರಗಳ ಪ್ರದರ್ಶನ ಮತ್ತು ಕಡಿಮೆ ವೆಚ್ಚದ ಮನೆಗಳ ನಿರ್ಮಾಣದ ಮಾಹಿತಿ ಹಾಗೂ ಮಾದರಿಗಳ ಪ್ರದರ್ಶನ ನಡೆಯುತ್ತದೆ. ಬನ್ನಿ, ಭಾಗವಹಿಸಿ, ಇದರ ಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಿ. ನೆನಪಿಡಿ, ದಿನಾಂಕ February 10, 11, 12. ಸ್ಥಳ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಆವರಣ, ನೆಹರು ನಗರ, ಪುತ್ತೂರು. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಯುವ ಜೇನು ಕೃಷಿಕ ವಿವೇಕ್ ಪಡ್ಪು ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ವಿವೇಕ್ ಪಡ್ಪು ಅವರೇ, ನಮಸ್ಕಾರ. ನಮಸ್ತೆ. ಯುವಕರು ಕೃಷಿಗೆ ಬರಬೇಕು ಎನ್ನುವಂತಹದ್ದು ಹಿರಿಯರ ಒಂದು ಹಾರೈಕೆ, ಬಯಕೆಯೂ ಕೂಡ ಹೌದು. ನಿಮಗೆ ಏನನ್ನಿಸ್ತದೆ, ಯುವಕರು ಕೃಷಿಯಲ್ಲಿ ಏನು ಮಾಡಬಹುದು? ಯುವಕರು ಬಂದರೆ ಒಳ್ಳೆಯದು, ಆದರೆ ಈಗಿನ ಸಂದರ್ಭದಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದರೆ, ಓದಿದವನು ಪೇಟೆಗೆ ಹೋಗುದು ಅಂತ ಅರ್ಥ, ಪಟ್ಟಣಕ್ಕೆ ಹೋಗಿ ಅಲ್ಲಿ ದುಡ್ಡು ಮಾಡುವುದು, ಆ ಥರದ ಒಂದು ವ್ಯವಸ್ಥೆ ಉಂಟು. ಅಕಸ್ಮಾತ್ ಅವನಿಲ್ಲ ತಪ್ಪಿ ತಪ್ಪಿ ಹಳ್ಳಿಗೆ ಬಂದ ಅಂತ ಹೇಳಿದ್ರೆ, ಜನರ ಮನಸ್ಥಿತಿಯೂ ಅದೇ ರೀತಿ ಉಂಟು. ಹಳ್ಳಿಗೆ ಬಂದ ಅವನು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ, ಓ ಅವನು ಓದಿದ್ದು ಮಾತ್ರ, ಯಾವುದಕ್ಕೂ ಯೂಸ್ ಇಲ್ಲ, ಮನೆಗೆ ಬಂದು ಹಳ್ಳಿಯಲ್ಲಿ ಸಗಣಿ ಎತ್ತಾನೆ ಅಂತ ಹೇಳುವ ಆ ರೀತಿಯ ಮನಸ್ಥಿತಿ ಉಂಟು ಜನಗಳಲ್ಲಿ. ಅದು ನಮ್ಮ ತಪ್ಪಲ್ಲ, ಸಮಾಜ ತಪ್ಪಲ್ಲ, ಅದು ಆ ರೀತಿಯ ವ್ಯವಸ್ಥೆ ಬಂದಿದೆ. ನನ್ನ ಒಂದು ಅಭಿಲಾಷೆ ಏನಂತ ಹೇಳಿದ್ರೆ, ಆ ವ್ಯವಸ್ಥೆಯನ್ನು ನಾವು ದೂರ ಮಾಡಬೇಕು, ಅಂತ ಒಂದು ಮನಸ್ಥಿತಿ ದೂರ ಆಗಬೇಕು ಅನ್ನೋದು ನನ್ನ ಒಂದು ಆಸೆ. ಅದು ಅದೇ ಉದ್ದೇಶದಿಂದ ನಾನು ಒಂದು ಈ ಕೃಷಿ ಫೀಲ್ಡ್ಗೆ ಬಂದಿದ್ದೇನೆ. ಅದಕ್ಕಿಂತ ಮೊದಲು ಬಹುಶಃ ನಿಮ್ಮ ಒಂದು ಹಿನ್ನೆಲೆಯನ್ನ ಹೇಳಿ, ನಿಮ್ಮ ವಿದ್ಯಾಭ್ಯಾಸ ಮತ್ತು ನೀವು ಬೇರೆ ಉದ್ಯೋಗವನ್ನು ಮಾಡಿಕೊಂಡು ನಂತರ ಕೃಷಿಗೆ ಬಂದಂತವ್ರು, ಇದರ ಒಂದು ಹಿನ್ನೆಲೆ ಹೇಳಿ. ಖಂಡಿತ, ನಾನು ಕೃಷಿ ಫ್ಯಾಮಿಲಿಯಿಂದಲೇ ಬಂದವನು. ಅಂದ್ರೆ ನನ್ನ PUC ಡಿಗ್ರಿ ಅಲ್ಲಿ ಎಲೋಶಿಯಸ್ ಅಲ್ಲಿ ಮಾಡಿ, ಆಮೇಲೆ ಅಲ್ಲಿಂದ MSc ಕೆಮಿಸ್ಟ್ರಿ ಮಾಡಿದೆ, ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಮಾಡಿದೆ. ಅಲ್ಲಿ ಆದ ನಂತರ ಒಂದು ವರ್ಷ ಒಂದು ಮಂಗಳೂರಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ವರ್ಕ್ ಮಾಡಿದೆ. ಅದಾದ್ಮೇಲೆ ನನ್ನ ನೆಚ್ಚಿನ ಉದ್ಯೋಗ ಅದಾಗಿತ್ತು, ಉಪನ್ಯಾಸ ಮಾಡ್ತಿದ್ದೆ.

ಸ್ಮರಣೆ ಕರುಣಿಸಯ್ಯ ನಾರಾಯಣ ನಾರಾಯಣ ಶರಣ ಭಜನೆ ಆಸೆಯಿಂದ ಮಾಡುವೀನು ಶೋಧಿಸನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನಯನಗೆ ಶೋಧಿಸನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನಯನಗೆ ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ಪುಟ್ಟಿಸಲು ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಬೇಡಿಕೊಂಡೆ ನಾನು ಶ್ರೀಕೃಷ್ಣನೇ ಶ್ರೀಕೃಷ್ಣನೇ ಈಶನಿನ್ನ ಶರಣ ಭಜನೆ ಆಸೆಯಿಂದ ಮಾಡುವೀನು ಮರೆಯದಲೆ ಹರಿಯ ನಾಮ ಹರಿಯ ನಾಮ ಬರೆದು ಓದಿ ಕೇಳುವರ್ಗೆ ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ ಆದಿ ಕೇಶವ ಈಶನಿನ್ನ ಚರಣ ಭಜನೆ ಆಸೆಯಿಂದ ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕೊನೆಯಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ವಿಜಯದಾಸರ ಭಕ್ತಿ ರಚನೆ. ಕೈಲಾಸವಾಸ ಗೌರೀಶೈಶ ಕೈಲಾಸವಾಸ ಗೌರೀಶೈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶೈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಅನುಚರಾಗ್ರಣಿಯಾಗಿ ಮಹಿಯೊಳಗೆ ಚರಿಸಿದೆನು ಮಹದೇವನೇ. ಅಹೋರಾತ್ರಿಯಲ್ಲಿ ನಾನು ಅನುಚರಾಗ್ರಣಿಯಾಗಿ ಮಹಿಯೊಳಗೆ ಚರಿಸಿದೆನು ಮಹದೇವನೇ. ಅಹಿಭೂಷಣನೆ ಎನ್ನವ ಗುಣಗಳೆಣಿಸದಲೆ ವಿಹಿತ ಧರ್ಮದಿ ವಿಷ್ಣು ಭಕುತಿಯನು ಕೊಡು ಶಂಭೋ.